ಅಂದು ರಾತ್ರಿ ಶಯ್ಯಾಗಾರವನ್ನು ಪೊಕ್ಕ ಶ್ರೀರಾಮ ಮನದಿ ಹಲವು ನೆನೆಸುತ್ತಿರುವ ಸಂದರ್ಭ ಮತ್ತು ಸತಿ ಸೀತೆ ತನ್ನ ಪತಿಯನ್ನು ವಿಚಾರಿಸಿಕೊಳ್ಳುವ ಬಗೆ, ಸತಿಪತಿಯರ ಸಂವಾದದ ಆರಂಭ ಮಧ್ಯಮಾವತಿ ರಾಗದಲ್ಲಿ, ವಾರ್ಧಿಕದ ಬಳಿಕ ಶಂಕರಾಭರಣದ ಅಷ್ಟತಾಳದ ಪದ್ಯ. ಭೂಪುತ್ರಿಯರ ಸಜ್ಜಾಲಯವನೊಳ ಬಗ್ಗು ಭೂಪುತ್ರಿಯರ ಸಜ್ಜಾಲಯವನೊಳ ಬಗ್ಗು ಆ ಪಾವ ಮಾಡಿದ ಗೈದ ಕೃತ್ಯಕ್ಕೆ ಕೃತ್ಯಕ್ಕೆ ಬನು ಕೋಪ ತಾಪದಿ ಹಲವ ನೆನೆಸುತ್ತ ಕೋಪ ತಾಪದಿ ಹಲವ ನೆನುತ್ತಿರಲದ ಕಂಡು ಕಾಂತೆ ಜಾನಕಿ ನುಡಿದಳು ಯಾರಿಂದ ಪಡೆದೇನಲ್ಲ ಯಾರಿಂದ ಪಡೆದೇನಲ್ಲ ಮಹಾರಾಜ, ಯಾರಿಂದ ಪಡೆದೇನಲ್ಲ ಮಹಾರಾಜ, ಯಾರಿಂದ ಪಡೆದೇನಲ್ಲ ಮೂಡಲ ಮೂಡಲ ಮೂಡಲ ವಾಯು ಜಾತರು ನಮ್ಮ ಧೂತರು ನಮ್ಮ ಧೂತರು ವಾಯು ಜಾತರು ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ ಅವನುಪಕಾರಕ್ಕೆ ತಾಗೈದ ಪ್ರತ್ಯುಪಕಾರದ ವಿವರವನ್ನೊದಗಿಸುವ ಪದ್ಯ ಪುನ್ನಾಗತೋಡಿ ರಾಗ ಸರಸಿ ಜಾಂಬಕಿ ಲಾಲಿಸು. ಸರಸಿ ಜಾಂಬಕಿ ಸರಸಿ ಜಾಂಬಕಿ ಮಾತಲಾಲಿಸು ನೀ ಮಾತಲಾಲಿಸು ಮರುತ ಜಾತನ ಗಣಸಹಾಯದ ಮರುತ ಜಾತನ ಗಣಸಹಾಯದ ಕುರಿದು ಮುಂದಿರ ಬ್ರಹ್ಮ ಪಟ್ಟವ ಕುರಿದು ಮುಂದಿರ ಬ್ರಹ್ಮ ಪಟ್ಟವ ಕರುಣಿಸಿರುವೆನೋ ಶೇಷವಿಲ್ಲದೆ ಕರುಣಿಸಿರುವೆನೋ ಶೇಷವಿಲ್ಲದೆ ಮುಂದಿನ ಬ್ರಹ್ಮ ಪದವಿಯನ್ನಿತ್ತುದೇನೋ ಸತ್ಯ, ಆದರೆ ನೀವು ಈಗ ಮುನಿದು ನಿಂದರೆ ನಿಮ್ಮ ಅನುಗ್ರಹದ ಕಥೆಯೇನೆಂದು ವಿಚಾರಿಸುವ ಪದ್ಯ ಸಾವೇರಿ ರಾಗದಲ್ಲಿ ಸ್ವಾಮಿ ಲಾಲಿಸು ರಣದಿ. ಸ್ವಾಮಿ ಲಾಲಿಸು ರಣದಿ ಸೇವಕನ ನಿರ್ನಾಮ ಗೈದರೆ ಕಣದಿ ಬ್ರಹ್ಮಪಟ್ಟದ ಆಸೆ ಹನುಮನಿಗಿದ್ದರೆ ಆತ ಶಕುಂತನನ್ನು ತಂದೀಯಬೇಕು ಎಂದು ರಾಮ ಹೇಳುವ ಪದ್ಯ ಕನ್ನಡ ರಾಗದಲ್ಲಿ. ಲೇಸನಾಡಿದೆ ಸೀತೆ ಮೇಲಿನ ಅರಸು ಆಳುಗಳ ಭವರವ ನೀಕ್ಷಿಸುವ ಕೌತುಕವೆನಗೆ ಎಂಬ ಭೂಜಾತೆಯ ಭಿನ್ನ ಪೂರ್ವಿ ರಾಗದಲ್ಲಿ. ಹೊರದಳು ಹೊರದಳು ಕಿಪ ನಿರುಗೆಯೋಳಿ ವಿವರ ನಿರೀಕ್ಷಿಪ ನಿರುಗೆಯೋಳಿ ವಿವರ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ಪುರುಷೋತ್ತಮನೆ ಬೆಸಗೊಂಡೆ ನಿನ್ನೊಡನೆ ನಾ ಬರುವೆ ನಾಳಿನೋ ಲೆಮ್ಮೆನು ಕೈ ಮುಗಿವೇನೋ ಬರುವೆ ನಾಳಿನೋ ಲೆಂಬೇನೋ ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ. ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ. ನೋಡಿದೆಯ ಸೀತೆ ಮಾಡಿದಂತ ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜೇ ಈಗಲೂ ರಾಮನದು ಸಾಮದ ನಡೆ. ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿ ರಾಗದಲ್ಲಿ. ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಮ್ಪಲಾಸರಾಗದಲ್ಲಿ. ಕರುಣವರಿದಿಯೇಕೆ ಆಚ ಕುಂತನು ಮೊನ್ನೆ ಕರುಣವರಿದಿಯೇಕೆ ಆಚ ಕುಂತನು ಮೊನ್ನೆ ಬರು ಚಂದ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಹರಣದನವ ಬೇಡಿ ಮೊದಲು ನಂಬುಗೆ ಬಂಟು ಪರಿಯದು ಇದರ ಬಳಿಕದಲ್ಲಿ. ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ. ಚೀಮರುಳೇ ಚೀಮರುಳೇರು ಮಂತರಿ ಪರಮ ಸತ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈದನೆಂದು ನಂಬಿದ್ದೆ. ತಾಮರದ ಕೊಳಗೆನ್ನ ರಿಪುಷ ಕುಂತನ ತಂದು ತೋರದಡೆ ಸಂಗ್ರಾಮದಿ ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ. ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಹಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗಂಸಲವನು ಸಿದ್ಧಮಯ್ಯರ ದೇವ ಭಕ್ತರ ಸಮರದ ಆರಂಭ ಮೊದಲಿಗೆ ಮಾರವಿ ಏಕತಾಳದ ಮಟ್ಟಿನಲ್ಲಿ. ಬಿಟ್ಟು ಬಿಟ್ಟು ಶೌರ್ಯವನು ಇದಿರಾಳಿಯಿಂದ ಪ್ರತ್ಯುತ್ತರ ನಾದನಾಮ ಕ್ರಿಯೆ ಅಷ್ಟತಾಳದ ಮಟ್ಟಿನಲ್ಲಿ. ಇದರಾಗಿ ನಿನಗೆ ನಿಂತಿ ಯುದ್ಧ ಮುಂದುವರಿಯಿತು. ಹೊತ್ತು ಮುಳುಗುವ ಹೊತ್ತು ಬಂದರೂ ಸೋಲುಗಲುವು ನಿರ್ಣಯವಾಗಲಿಲ್ಲ. ಶ್ರೀರಾಮ ಭಾಷೆ ಪೂರ್ಣವಾಗಲಿಲ್ಲ. ದೇವರ ಮಾತು ಹುಸಿಯಾಗುತ್ತಿರುವುದನ್ನು ಅರಿತು ನಿನಗಿಂತ ನಿನ್ನ ನಾಮದ ಬಲವೇ ಮೇಲೆಂದು ಹಂಗಿಸುವ ಹನುಮನ ಪದ್ಯ ನಾಟಿ ಕುರಂಜಿ ಎಂಬ ಮೋಹಕರಾಗದಲ್ಲಿ. ರಾಮನಿಂದ ಗುರುಗಳಿಗೆ ಧೈರ್ಯದ ನುಡಿಗಳು ತೋಡಿರಾಗದಲ್ಲಿ. ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ ಮಜ್ಜು ಅವರು ಬಂದು ತನಿಸಿ ಗಂಜಲಿ ಧೈರ್ಯ ತಾಳಿ ಅಂಜಬೇಡಿ ಅಂಜಬೇಡಿ ಅಂಜಬೇಡಿ. ವಾಯುಸುತನಿಂದ ತಡೆಯಬೇಡ ತನ್ನನೆಂಬ ನುಡಿಗಳು ತಡೆಯದಿರಲೋ ರಾಮ ಎಂಬ ಹಾಗೆ. ನಾರದರ ಪುನರಾಗಮನದಿಂದ ಗುರು ಶಿಷ್ಯ ಭಕ್ತರ ನಡುವಿನ ಹೊಯ್ದಾಟ ಸುಖಾಂತ್ಯ ಕಂಡುಕೊಳ್ಳುತ್ತದೆ. ಮಂಗಲಮೂರ್ತಿ ಶ್ರೀರಾಮನ ನಾಮಾಮೃತದ ಮಹಿಮೆಯನ್ನು ಜಗಕ್ಕೆ ತಿಳುಹಿದ ಈ ಪ್ರಕರಣದ ಸ್ಮರಣೆ ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ ಎನ್ನುತ್ತಾ ಮಂಗಳ ಪದ್ಯ. ದರೆಯೊಳು ಸಪ್ತ ಕ್ಷೇತ್ರ Thank you.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುರುವಾ ಕೋರಿಯ ಶ್ರೀಮತಿ ನಾರಾಯಣಿ ಬಿಳಿಯ ಮತ್ತು ಬಳಗದವರಿಂದ ಸಿರಿದೇವಿಯ ಹಾಡು. ತಮ್ಮ ಶುಕ್ರ ದೇವ ಅವರಮೆಲ್ಲನ್ನು ತೀರ ಕವಿ ತುವೆ ತುವಿಲ ನೀ ದೇವರ